ಕರುನಾಡು ಕಲ್ಪವೃಕ್ಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಭಾನುವಾರ ಬೆಳಗ್ಗೆ 8:30 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೆಂಗು ಅಭಿವೃದ್ಧಿ ಮಂಡಳಿ, ಭಾರತ ಸರ್ಕಾರ. ಕೇಳಿ, ಪ್ರತಿ ಭಾನುವಾರ ಬೆಳಗ್ಗೆ 8:30 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕರುನಾಡು ಕಲ್ಪವೃಕ್ಷ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂತ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ದೆದ್ದಿಗಿ ಗ್ರಾಮದ ಮರಿಬಸವನಗೌಡ ಅವರ ಕೃಷಿ ಅನುಭವಗಳು, ಹವಾಮಾನ ವರದಿ, ಪೇಟೆ ಧಾರಣೆ ಕೇಳೋಣ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಈಗ ಕೇಳಿ ಸಿಂಧನೂರು ತಾಲೂಕಿನ ದಿದ್ದಿಗಿ ಗ್ರಾಮದ ಮರಿಬಸವನಗೌಡ ಅವರ ಕೃಷಿ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಕೃಷಿಯನ್ನ ಯುವಕರು ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಕೃಷಿ ವೆಚ್ಚದಾಯಕವಾದಂಥದ್ದು, ಜೊತೆಗೆ ಲಾಭದಾಯಕ ಇಲ್ಲ ಎಂಬಂಥದ್ದು ನಮ್ಮ ತಿಳುವಳಿಕೆ, ಅಥವಾ ಅದು ಆಗಿರೋದು ಕೂಡ ಸದ್ಯ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಕೃಷಿಯಲ್ಲಿ ಇತ್ತೀಚೆಗೆ ಬಹಳಷ್ಟು ವೆಚ್ಚಗಳು ಬರ್ತಾ ಇದ್ದಾವೆ, ಇಳುವರಿ ಪ್ರಮಾಣ ಕಡಿಮೆ ಇದೆ, ಅಥವಾ ಮಾರುಕಟ್ಟೆಯಲ್ಲಿ ಹೋದಾಗ ಧಾರಣೆಗಳು ರೈತ ಬಾಂಧವರಿಗೆ ಆ ಸಮಯದಲ್ಲಿ ಕಡಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ಕೃಷಿಯನ್ನ ಹಳೆ ಮನುಷ್ಯರು ಅಥವಾ ನಮ್ಮ ಪೂರ್ವಜನಿಕರು ಏನ್ ಮಾಡ್ತಾ ಇದ್ರು ಅದಕ್ಕೆ ನಾವು ಸೀಮಿತ ಆಗ್ತಾ ಇದ್ದೀವಿ. ಆದರೂ ಕೂಡ ಇತ್ತೀಚೆಗೆ ಸಾಕಷ್ಟು ತರಬೇತಿಗಳನ್ನ ಪಡೆದುಕೊಂಡು, ಮಾಹಿತಿಗಳನ್ನ ಪಡೆದುಕೊಂಡು, ಇಲಾಖೆಯಲ್ಲಿ ದೊರೆಯುವಂತಹ ಸಹಾಯ ಸೌಲಭ್ಯವನ್ನ ಬಳಸಿಕೊಂಡು ಇತ್ತೀಚೆಗೆ ಯುವಕರು ಕೃಷಿ ಕಡೆ ಬರ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಯುವ ರೈತರು, ಜೊತೆಗೆ ಯುವಕರು, ಸಿಂಧನೂರು ತಾಲೂಕಿನ ದಿದ್ದಿಗಿ ಗ್ರಾಮದ ಮರಿಬಸನ್ಗೌಡರು ನಮ್ಮ ಜೊತೆ ಇದ್ದಾರೆ. ಅವರ ಕೃಷಿ ಬದುಕು ಹೇಗಿದೆ, ಯಾವ ರೀತಿಯಾಗಿ ಅವರು ಕೆಲವು ಬೆಳೆಗಳನ್ನು ಬೆಳೀತಾರೆ, ಏನು ಸಮಸ್ಯೆಗಳು ಬರ್ತವೆ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲೇ ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮರಿಬಸನ್ಗೌಡರು, ತಾವು ಯುವಕರು, ಏನಾಗಿದೆ ವಿದ್ಯಾಭ್ಯಾಸ ನಿಮ್ಮದು? ನಮ್ಮದು ಬಿ ಕಾಮ್ ಆಗಿದೆ ಸರ್. ರೈತರು ಮಾಡ್ತಾ ಇದೀವಿ, ಬ್ಯಾಂಕ್ ಸೆಕ್ರೆಟರಿನೂ ಮಾಡ್ತಾ ಇದೀವಿ ಸರ್. ಅಂದ್ರೆ ತಾವು ಬಿ ಕಾಮ್ ಪದವಿಯನ್ನು ಪಡ್ಕೊಂಡಿರಿ? ಪಡ್ಕೊಂಡಿದ್ದೀವಿ ಸರ್. ನೋಡ್ರಿ, ನಿಮ್ದು ಮನೆತನ ಒಕ್ಕಲ್ತನದ್ದು, ಅಥವಾ ಏನು ನಿಮ್ಮ ತಂದೆಯವರು ಪೂರ್ವಜರು ಏನಾದ್ರು ಬಿಸಿನೆಸ್ ಮ್ಯಾನ್ಗಳು, ಅಥವಾ ಏನು ಕೃಷಿಯಿಂದ ತಾವು ಮನೆತನ, ನಿಮ್ದು ಪರಂಪರೆ ಹೇಗೆ? ಇಲ್ಲ, ಕೃಷಿಯಿಂದನೇ ಸರ್. ನಮ್ದು ನಮ್ಮಪ್ಪನವರು ಎಲ್ಲರ ರೈತರೇ, ಅದು ಬಿಟ್ರೆ ಬೇರೆ ಏನು ಮಾಡೇ ಇಲ್ಲ. ನಮ್ ಬಿಸಿನೆಸ್ಸೇ ಇಲ್ಲ ನಮ್ದು. ಇದುವರೆಗಾದ್ರೂ ನಮ್ದು ಒಂದು 25 ಎಕರೆ ಹೊಲ ಇದೆ, ನಾವು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ. ಅಂದ್ರೆ ಆಗಿನ ಒಕ್ಕಲ್ತನಕ್ಕೂ ಈಗಿನ ಒಕ್ಕಲ್ತನಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಏನಂದ್ರೆ ನಾವು ನೋಡಿರೋದು ಅಂದ್ರೆ ಜವಾರಿ ಹತ್ತಿ ಹೈಬ್ರಿಡ್ ಜೋಳ ಇದ್ದಿಲ್ಲ, ಬಿಳಿ ಜೋಳನೇ ಇತ್ತು ಎಕರೆಯಲ್ಲಿ. ಬಾಳ ಅಂದ್ರೆ ಯಾವ್ದು ಹತ್ತಿ 2-3 ಕ್ವಿಂಟಲ್ ಹತ್ತಿ ಬರುತ್ತಿತ್ತು. ಅಂದ್ರೆ ಹತ್ತಿ ಬರುತ್ತಾದ್ರೆ ಅದು ಖರ್ಚು ಮಾತ್ರ ಬಹಳ ಕಡಿಮೆ ಇತ್ತು. ಹೌದು, ಅದು ನಾವು ಜಾಸ್ತಿ ಇಳುವರಿ ಇಲ್ಲ ಅನ್ನೋದೊಂದು ಬಿಟ್ರೆ ಖರ್ಚು ಮಾತ್ರ ಬಹಳ ಅದಕ್ಕೂ ಇದಕ್ಕೂ ಅಷ್ಟೇ ಇಳುವರಿ. 12 ಕ್ವಿಂಟಲ್ ಇಳುವರಿ ಬಂದ್ರು 2 ಕ್ವಿಂಟಲ್ ಇಳುವರಿಗೂ ಸಮ. ಯಾಕಂದ್ರೆ ಅವಾಗಿನ ಎಣ್ಣೆ ಇದ್ದಿಲ್ಲ, ಪೆಸ್ಟಿಸೈಡ್ಸ್ ಇದ್ದಿಲ್ಲ, ಇದ್ಯಾವುದು ಗೊಬ್ಬರನು ಆಗ್ತಾ ಇದ್ದಿಲ್ಲ. ನಾವು ಯಾವ್ದು ಬರೀ ಹೈಬ್ರಿಡ್ ಇದ್ಯಾವುದು ಹತ್ತಿ ಹತ್ತಿ ಹತ್ತಿ ದೇಸಿ ಹತ್ತಿಗೆ ಅದು ಯಾವ್ದು ಇದ್ದಿಲ್ಲ. ಈಗೇನಿದೆ, ಯಾವಾಗ ಕಾಳು ಇಟ್ಟಲಿದ್ದ ಲಾಸ್ಟ್ ವರೆಗೂ ನಾವು ಎಣ್ಣೆನೆ ಹೊಡಿಬೇಕು. ಹೊಡಿಲಿಲ್ಲ ಅಂದ್ರೆ ಈ ವಾತಾವರಣಕ್ಕೆ ಸೆಟ್ ಆಗಲ್ಲ. ಅದಾದ್ಮೇಲೆ ನಮ್ಮ ಸ್ವಲ್ಪ ಹೈಸ್ಕೂಲ್ ಲೆವೆಲ್ಗೆ 4x4 ಅಂತ ಬಂತು. ಹೌದು, 4x4 ಮಾತ್ರ ಅದು ವಿಪರೀತ. ಅದು ಮಾತ್ರ ಏನಂದ್ರೆ ಇಳುವರಿ ಮನೆಯಲ್ಲಿ ಎಲ್ಲಿ ನೋಡಿದ್ರು ಹತ್ತಿನೇ ಕಾಣ್ತಿತ್ತು ಅವಾಗ. ಇಟ್ಕೊಳಕ್ ಜಾಗ ಅವಾಗೇನ್ ಗೋಡನ್ ವ್ಯವಸ್ಥೆ ಇದ್ದಿಲ್ಲ, ಇನ್ನೊಂದಿದ್ದಿಲ್ಲ, ಏನೂ ಇದ್ದಿಲ್ಲ. ನಾವು ಸ್ಕೂಲ್ಗೆ ಹೋದಾಗ ಮನೆಯಲ್ಲೇ ಹತ್ತಿ ಇಡೋರು, ಅದನ್ನ ನಾವು ನೋಡಿವಿ. ನೋಡ್ರಿ ಇವಾಗ ಮರಿಬಸನ್ ನೋಡ್ರಿ, ಈಗ ತಾವು ಬಿಕಾಂ ಪದವಿದ್ರು, ತಾವು ಈಗ 25 ಎಕರೆ ಭೂಮಿ ಇದೆ ಅಂತ ಹೇಳ್ತೀವಿ, ಹೇಗೆ ತಮ್ದು ನೀರಾವರಿ ಇದೆ ಅಥವಾ ಒಣ ಭೂಮಿ ಅಥವಾ ಏನು ಮಳೆ ಸಿಗುತ್ತೆ, ಹೇಗೆ ನಿಮ್ದು? ಒಂದು 10-12 ಎಕರೆ ನೀರಾವರಿ ಇದೆ ಸರ್. ಉಳಿಗೆದ್ದು ಲೈಟ್ ಭೂಮಿ ಇದೆ, ಆಮೇಲೆ ಒಂದ್ ಸ್ವಲ್ಪ 4 ಎಕರೆ ಮಳೆ ಆಶ್ರಿತನೇ ಇದೆ. ನಾವು ಮೇಜರ್ ಆಗಿ ನಮ್ಮೂರಲ್ಲಿ ಬೆಳೀತಾ ಇರೋದು ಹತ್ತಿನೇ ಬೆಳಿತಿದ್ವಿ. ಬಟ್ ಇತ್ತೀಚೆಗೆ ಅದು ಬಿಟಿ ಬಂದಲ್ಲಿದ್ದ ನಮ್ಮ ಭೂಮಿಗೆ ಅದು ಯಾಕೋ ವಾತಾವರಣಕ್ಕೂ ಸೆಟ್ ಆಗೋಲ್ದು, ಏನು ನಾವು ಮಾಡ್ತಾ ಇರೋ ಪದ್ಧತಿ ಸರಿ ಇಲ್ಲ ಗೊತ್ತಿಲ್ಲ, ಬಟ್ ಅದು ಮಾತ್ರ ನಮ್ಮಲ್ಲಿ ಫೇಲ್ ಆಗ್ತಾ ಇದೆ. ಇದು ಈಗಿರೋದು ಮೇನ್ ನಮ್ ಮೇಜರ್ ಬೆಳೆ ಅಂದ್ರೆ ನಮ್ದು ಹೈಬ್ರಿಡ್ ಜೋಳನೇ. ಯಾರು ಹೊಲನ ನೋಡ್ರಿ ನೀವು, ಹೈಬ್ರಿಡ್ ಜೋಳನೇ. ಹೌದು, ಈಗ ನಿಮ್ದು ಬೆಳಗುರ್ಕಿ ಆಗಿರ್ಬೋದು, ಆ ಭಾಗದಲ್ಲಿ ದಿದ್ದಿಗೆ ಆಗಿರ್ಬೋದು, ಸಾಕಷ್ಟು ರೈತರು ಹೈಬ್ರಿಡ್ ಜೋಳವನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡ್ತಾರೆ. ಯಾಕ್ರಿ ಈಗ ಹತ್ತಿ ನಿಮ್ ಭಾಗದಲ್ಲಿ ಈಗಲೂ ಬೆಳೀತಾರೆ ಅಥವಾ ತಾವು ಹೇಗೆ ಹೇಳಿ, ಏನು ಸಮಸ್ಯೆ ಬಂತು ತಾವು ಹತ್ತಿಯನ್ನ ದೂರ ಮಾಡ್ಲಿಕ್ಕೆ? ಹತ್ತಿ ಬಂದಲ್ಲಿದ್ದ ಅದೇನಾಯ್ತು ಸರ್, ಕಾಯಿ ಕೊರಕ ಅಂತೇಳಿ ಬಂತು. ಆಮೇಲೆ ಕಾಯಿ ಬರೋದು ಒಟ್ಟ ಹತ್ತಿ ಜಾಸ್ತಿ ಹೊಡಿತಾ ಇದ್ದಿಲ್ಲ. ಅಂದ್ರೆ ಆಳುಗಳು ಬಿಡಿಸೋಣಕ್ಕ ಸಮಸ್ಯೆ ಆದಿತ್ತು. ಆಮೇಲೆ ಇದು ಎಲೆ ಉದುರೋದು, ಆಮೇಲೆ ಮೊಗ್ಗಿ ಬಂದಾಗ ಮೊಗ್ಗಿ ಉದುರೋದು, ಹಿಂಗಾಗಿ ನಮ್ಮ ವಾತಾವರಣಕ್ಕೆ ಸಟ್ಟನೆ ಆಗ್ತಾ ಇಲ್ಲ. ಯಾರು ಹೊಲದಾಗ ನಮ್ಮಲ್ಲಿ ಹತ್ತಿನೇ ಇಲ್ಲ ಈಗ ನಮ್ಮ ಏರಿಯಾಗ ಬಂದ್ರೆ. ಮೇಜರ್ ಹೈಬ್ರಿಡ್ ಜೋಳ ಬಿಟ್ರೆ ಅದು ಸ್ವಲ್ಪ ನೀರಾವರಿ ಇದ್ರೆ ಭತ್ತ, ತೊಗರಿನೂ ಇಲ್ಲಿ ನಮ್ಮಲ್ಲಿ ಬೆಳೀತಾ ಇಲ್ಲ. ಯಾಕೋ ಗೊತ್ತಿಲ್ಲ ಜನರಿಗೆ, ಅದೊಂದು ನಮ್ದು ಹೈಬ್ರಿಡ್ ಜೋಳ ಒಂದು ಸ್ವಲ್ಪ ಸಲೀಸಾಗಿಬಿಟ್ಟಿದೆ ಜನಗಳಿಗೆ. ಹೌದು, ಯಾಕಂದ್ರೆ ಅದು ಗ್ಯಾರಂಟಿನೂ ಬೆಳೆ ಇದೆ, ಅದು ನೀರಿನ ಪ್ರಮಾಣ ಕೂಡ ಕಡಿಮೆ ಇಳುವರಿ ಜಾಸ್ತಿ ಬರ್ತದೆ. ಇಳುವರಿ ಮ್ಯಾಕ್ಸಿಮಮ್ 30 ಎಕರೆ ಒಂದು 30 ಕ್ವಿಂಟಲ್ ಬರುತ್ತೆ ಸರ್. ಹೀಗಾಗಿ ಸ್ವಲ್ಪ ಬೆಂಬಲ ಬೆಲೆ MSP ಇರೋದ್ರಿಂದ ನಮ್ಮ ರೈತರಿಗೆ ಬಹಳ ಇದು ಅನುಕೂಲ ಆಗಿದೆ. ನೋಡ್ರಿ ಈಗ ಕೊಟ್ರೆ ಈಗ ನಾವು ಹೈಬ್ರಿಡ್ ಜೋಳವನ್ನ ಅಂತ ಕೊಟ್ಕೊಂಡ್ರೆ ಯಾವ ಸಮಯದಲ್ಲಿ ತಾವು ಬಿತ್ತನೆ ಮಾಡ್ತೀರಿ? ನಾವು ರೈತರ ಲೆಕ್ಕದಾಗ ಹೇಳಬೇಕಂದ್ರೆ ಉತ್ತರೆ ಕಾರ್ತಿ ಬಿಫೋರ್ ಅಂದ್ರೆ ಉಬ್ಬೆ ಕಾರ್ತಿ ಉತ್ತರೆ ಆ ಟೈಮ್ನ ಬೀಳ್ತಾರೆ. ನೀವು ನ್ಯಾಚುರಲ್ ಆಗಿ ಹೇಳಬೇಕಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್. ಈಗ ತಮ್ಮದು ಜೋಳ ಅದು ಮುಂಗಾರನು ಅಲ್ಲ ಆಗತ್ತೆ, ಹಿಂಗಾರನು ಅಲ್ಲ ಆಗತ್ತೆ. ಹೌದು, ಮಧ್ಯದಲ್ಲಿ ಅದು ಬಿತ್ತನೆ ಮಾಡೋದ್ರಿಂದ ಅದು ಕನ್ಫ್ಯೂಸ್ ಆಗತ್ತೆ. ಯಾಕೆ ಆ ತರ ನಮ್ ರೈತರು ಅದನ್ನ ಮಾಡಿಕೊಂಡ್ರೆ ಅಂದ್ರೆ ಸ್ವಲ್ಪ ಉತ್ತರ ಕಾರ್ತಿಕಿನ ಬಿಫೋರ್ ಬಿತ್ತಿದ್ರೆ ಒಂದು ನೀರು ಕಡಿಮೆ ಉಣಿಸಬಹುದು, ಯಾಕಂದ್ರೆ ಮಳೆ ಇರುತ್ತಲ್ಲ. ಹೌದು, ಹಿಂಗಾಗಿ ಅದು ಮಳೆ ಬಂದು ಅದಕ್ಕೆ ಸೆಟ್ ಆಗುತ್ತೆ. ಒಂದು ನೀರು ಕಡಿಮೆ ಇದ್ರೂ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನ ಬಿಫೋರೇ ಮಳೆಗಾಲ ಬಿಫೋರ್ನೇ ಅದನ್ನ ನಮ್ ಜನ ಅದಕ್ಕೆ ಸೆಟ್ ಆಗಿಬಿಟ್ಟಿದ್ದಾರೆ. ಅಂದ್ರೆ ಎರಡನೇ ಬೆಳೆ ನಿಮಗೆ ಬರೋದಿಲ್ಲ? ಬರೋದಿಲ್ಲ, ಒಂದೇ ಬೆಳೆ ತಕೊಳ್ಳೋ ಅವಕಾಶ ಇದೆ. ಒಂದೇ ಬೆಳೆ. ಹೀಗಾಗಿ ಜನಕ್ಕೆ ಯಾವ್ದೋ ಲೈಟ್ ಭೂಮಿ ಇರುತ್ತೆ, ಅದಕ್ಕೆ ನೀರಾವರಿ ಇರಲ್ಲ, ಅದಕ್ಕೆ ಬಿಫೋರೇ ಬಿತ್ತಿದ್ರೆ ಒಂದು ನೀರು ಸ್ವಲ್ಪ ಅನುಕೂಲ ಆಗುತ್ತಲ್ಲ, ಮಳೆ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಜಲ್ದಿ ಬಿಫೋರ್ನೇ ಮಾಡ್ಕೊಂಡ್ರೆ ಹಿಂಗಾರನು ಅಲ್ಲ ಮುಂಗಾರನೂ ಅಲ್ಲ. ಈಗ ಮರಿಬಸನ್ ಕೊಟ್ರೆ ಮುಖ್ಯವಾಗಿ ಈಗ ನಾವು ಹಿಂಗಾರಿ ಜೋಳ ಅಂತಂದ್ರೆ ನಾವು ಈಗ ಬಿಳಿ ಜೋಳವನ್ನ ತೆಗೆದುಕೊಂಡಾಗ ಅದು ಊಟಕ್ಕೆ ನಾವು ಜಾಸ್ತಿ ಒಗರಾಗ್ತದೆ ರೊಟ್ಟಿ ಅನ್ನೋದು ಒಂದು ವಿಚಾರ. ಇದು ಹೇಗೆ ಈಗ ಅದು MSP ಅಥವಾ ಈಗ ಸಾರ್ವಜನಿಕ ಪಡಿತರ ವ್ಯವಸ್ಥೆ ಅಥವಾ ವಿತರಣಾ ವ್ಯವಸ್ಥೆಯಲ್ಲಿ ಹೋಗ್ತದೆ? ಇದು ರೊಟ್ಟಿ ಹೇಗೆ ಬಳಕೆ ಮಾಡೋ ಗೃಹ ಬಳಕೆ ಆಪ ಅಂತಾರೆ? ಗೃಹ ಬಳಕೆಗಂದ್ರೆ ನೀವು ಹೇಳದಂಗೆ ಬಿಳಿ ಜೋಳ ತಿಂದ್ರೆ ಚಲೋ, ಬಟ್ ಅದಕ್ಕೂ ಏನಿದೆ ಅಂದ್ರೆ ಇಳುವರಿ ಮಾತ್ರ ಬಹಳ ಕಡಿಮೆ ಬರುತ್ತೆ. ನಮ್ ಜನ ಈಗ ಸದ್ಯ ಎಲ್ಲ ರೈತರು ಬಿಟ್ಟಿದ್ದಾರೆ, ಊಟದ ಇಂಪಾರ್ಟೆಂಟ್ ಅಲ್ಲ ಅವರಿಗೆ, ಇಳುವರಿ ತಗೊಳ್ಳೋದು ಮುಖ್ಯ. ಹೀಗಾಗಿ ಅದನ್ನ ಅವಾಯ್ಡ್ ಮಾಡ್ತಾ ಇದಾರೆ ಬಹಳ. ಇಲ್ಲ ಯಾಕಂದ್ರೆ ನಾವು ನಮ್ಮಲ್ಲಿ ಮಾತ್ರ ಬಿಳಿ ಜೋಳ ಇಲ್ವೇ ಇಲ್ಲ. ಈಗ ಪ್ರತಿ ಎಕರೆಗೆ ತಾವು ಹೇಳಿದಂಗೆ 35-40 ಕ್ವಿಂಟಲ್ ತನ ಬರಬಹುದು. ಹೌದು, ಬರಬಹುದು. ಈಗ ಖರ್ಚು ವೆಚ್ಚ ಹೇಗೆ, ಇದು ನಿಮ್ಗೆ ಲಾಭದಾಯಕ ಅನ್ಸುತ್ತಾ? ಇದು ಸರ್ ನೋಡ್ಬೇಕಂದ್ರೆ ಈ ವರ್ಷದಿಂದ ವರ್ಷಕ್ಕೆ ನಮ್ಮ ರೈತರಿಗೆ ಈ ಬಿಳಿ ಜೋಳನು ಒಂದ್ ಸ್ವಲ್ಪ ಗದ್ದೆ ಆದಂಗ ಆಗಿದೆ ಸರ್, ಭತ್ತ ಆದಂಗ ಆಗಿದೆ. ನನ್ ಕೇಳೋದಾದ್ರೆ ನಾನೇ ಈ ವರ್ಷದಿಂದ ನಾವೇ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ತೊಗರಿ ಆಯ್ತು ಇಲ್ಲ ಸೂರ್ಯಪಾನ ಆಯ್ತು, ಈಗ ನಾವೇ ಹೇಳ್ತಿದ್ವಿ 5 ವರ್ಷ ಕಂಟಿನ್ಯೂ ಜೋಳನೇ ಹಾಕಿದ್ವಿ. ನಮ್ ಭೂಮಿಯಲ್ಲಿ ಫಲವತ್ತತೆ ಎಲ್ಲವೂ ಕಡಿಮೆ ಆಗಿ ಹೋಗಿದೆ. ವರ್ಷದಿಂದ ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ಬೇಕು. ಹೀಗಾಗಿ ಎಕರೆಗೆ 15-20,000 ರೂಪಾಯಿ ಖರ್ಚಿದೆ. ಮತ್ತೆ ಈ ಸಲ ಹೈಯೆಸ್ಟ್ 4 ಸಲ ಗೊಬ್ಬರ ಹಾಕಿದ್ದಾರೆ. ಮೇಲ್ಗೊಬ್ಬರ ಹಾಕ್ಬೇಕು. 4 ಸಲ ಸರ್ ಗದ್ದೆಗೆ ಹಾಕಿದಂಗ 4 ಸಲ ಹಾಕಿದ್ದಾರೆ, ಹಿಂಗಾಗಿ 4 ಸಲ ಎಣ್ಣೆ ಹೊಡೆದಿದ್ದಾರೆ. ಹಿಂಗಾಗಿ ಅದನ್ನು ಸ್ವಲ್ಪ ಗದ್ದೆಗೂ ಇಕ್ವಲ್ ಲೆಕ್ಕಕ್ಕೆ ಬರ್ತಾ ಇದೆ. ಹೌದೌದು, ಕೆಲವೊಬ್ರು ಹೇಳ್ತಾರೆ ಈಗ ಜೋಳದಲ್ಲಿ ಖರ್ಚಿಲ್ಲಪ್ಪ ಅದು ಬಂದ್ ಬಿಡ್ತದೆ ಸರ್, ಮಾಡಿದ್ಮೇಲೆ ಅನುಭವ ಆಗುತ್ತೆ ಸರ್. ಅದು ಮಾತ್ರ ಈ ಸಲ 20 ಮ್ಯಾಕ್ಸಿಮಮ್ 20 ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ. ಯಾಕಂದ್ರೆ ಲೇಬರ್ ಚಾರ್ಜಸ್ ಇದೆ. ಈ ಸಲ ನೋಡ್ರಿ ಸರ್, ಬೆಳಗ್ಗೆ 6 ಗಂಟೆಗೆ ಹೋದರು, 8 ಗಂಟೆಗೆ 500 ರೂಪಾಯಿ ಕೂಲಿ. ಆಮೇಲೆ ಮತ್ತೆ 3 ಶಿಫ್ಟ್ ಮಾಡ್ತಾ ಇದಾರೆ ರೈತರು, ಕೂಲಿ ಕಾರ್ಮಿಕರು. ಅವ್ರಿಗೂ ಅವಶ್ಯಕತೆ ಇದೆ, ಅವ್ರದ್ದು ಇಲ್ಲ ಅಂತಲ್ಲ, ಬಟ್ ಖರ್ಚು ಮಾತ್ರ ಹೆವಿ ಆಗ್ತಾ ಇದೆ ಜನಕ್ಕೆ. ಅಂತಂದ್ರೆ ಒಟ್ಟಿನಲ್ಲಿ ಈಗ ನಾವು ಭತ್ತಕ್ಕೆ ನಾವು ತುಲನೆ ಮಾಡಿದಾಗ ಅಥವಾ ಕಂಪೇರ್ ಮಾಡಿದಾಗ ನಿಮ್ಗೆ ಹೈಬ್ರಿಡ್ ಜೋಳ ಲಾಭ ಅಂತ ಅನ್ಸುತ್ತಾ? ಲಾಭ ಅಂತ ಅನಿಸುತ್ತೆ. ಯಾಕೆ ಅನಿಸುತ್ತೆ ಅಂದ್ರೆ MSP ಅಲ್ಲಿ ಇರೋದ್ ಕಾರಣಕ್ಕೆ ಮಾತ್ರ. MSPಗಿನ ನಾವು ಇಲ್ಲ ಅಂದ್ರೆ ರೈತರು ಬಹಳ ಕಷ್ಟ ಅನುಭವಿಸಬೇಕ. ಜೊತೆಗೆ ಈಗ ದಂಟು, ಯಾಕಂತಂದ್ರೆ ಪ್ರಾಣಿಗಳಿಗೆ ಆಹಾರ, ಈಗ ಎಮ್ಮೆಗಳಿಗೆ ಎತ್ತುಗಳಿಗೆ ಇದು ಹೈಬ್ರಿಡ್ ದಂಟು ಅಥವಾ ಸೊಪ್ಪು, ಇದು ನಿಮಗೆ ಅನುಕೂಲ ಆಗುತ್ತಾ? ಅನುಕೂಲ ಆಗುತ್ತೆ ಸರ್. ಯಾಕಾಗುತ್ತೆ ಅಂದ್ರೆ ಅವು ಮೆಷಿನರಿ ಬಂದಿದಾವೆ, ಅವು ಕಟ್ ಮಾಡಿ ಒಂದು ಏನೋ ಪೆಂಡಿಗಟ್ಲೆ ಮಾಡ್ತಾರಲ್ಲ, ಹಿಂಗಾಗಿ ಅನುಕೂಲ ಆಗ್ತಾ ಇದೆ. ಇಲ್ಲಾಂದ್ರೆ ಅದು ಸ್ವಲ್ಪ ನಮ್ಗೆ ಹಿಂಗಾರಿ ಜೋಳ ನಮ್ಮ ಬಿಳಿ ಜೋಳಪ್ಪ ಅಂತ ಸೊಪ್ಪಿ ಸ್ವಲ್ಪ ಸಿಹಿ ಇರ್ತದೆ, ಎಮ್ಮೆ ಆಕಳುಗಳು ಜಾನುವಾರುಗಳು ಸ್ವಲ್ಪ ಕಚ್ಚಿ ತಿಂತಾವೆ. ಹೌದೌದು, ಇದು ಏನಾಗುತ್ತೆ ಸ್ವಲ್ಪ ತುಳಿದು ಬಿಡೋದು, ವೇಸ್ಟ್ ಆಗೋದು, ಇದು ಬಹಳ ಆಗುತ್ತೆ. ವೇಸ್ಟ್ ಆಗುತ್ತೆ ಸರ್, ಯಾಕಂದ್ರೆ ಜಾಸ್ತಿ ಇರುತ್ತಲ್ಲ ನಮ್ಗೂ ಅದೇನ್ ಅನ್ಸಲ್ಲ. ಅದಂದ್ರೆ ಬಿಳಿ ಜೋಳ ಅಂದ್ರೆ ಸ್ವಲ್ಪ ಇರುತ್ತೆ, ಹೌದು, ಅದು ವೇಸ್ಟ್ ಆದ್ರೆ ಕಷ್ಟ ಆಗ್ತದೆ. ಇದಂದ್ರೆ ಇರೋದು 90% ಏರಿಯಾನೇ ಜೋಳ ಇದ್ದಾಗ ಅದು ನಮ್ಗೆ ಅಷ್ಟೇನು ಇದು ಅನ್ಸವಲ್ತು. ಇನ್ನೊಂದು ರೈತರಿಂದ ಇಲ್ಲಿ ನಾನು ಏನ್ ಕೇಳ್ಕೊಂತಂದ್ರೆ, ಇವು ದೊಂಟ್ ಇದೆಯಲ್ಲ, ದೊಂಟನ್ ದಯವಿಟ್ಟು ಯಾರು ಸುಡ್ಬಾಡ್ರಿ ಅಂತಲ್ಲಿ ಹತ್ಯೆ ಹಾಕಿದ್ನಂದ್ರೆ, ಯಾವ್ದಾನು ಮಧ್ಯಾಹ್ನದಲ್ಲಿ ಬೇಸಿಗೆ ಟೈಮಲ್ಲಿ ದನಗಳು ಬಂದು ಅಲ್ಲಿ ತಿಂದು ಎಂಡೆ ಹಾಕಿ ಅನುಕೂಲ ಆಗುತ್ತೆ ಬಹಳಷ್ಟು. ಅದೇ ನಮ್ಮ ವಿಜ್ಞಾನಿಗಳು ಹೇಳೋದು ಅದನ್ನೇ, ಯಾಕಂತಂದ್ರೆ ಈಗ ಪಳುವಳಿಕೆಗಳು ಗೊಬ್ಬರ ಆಗ್ತದೆ, ಫರ್ಟಿಲರ್ ಆಗ್ಬಿಡ್ತಪ್ಪ ಅಂತ ರೂಟಾವೇಟರ್ ಹಾಕಿದ್ರೆ ಅಂತಂದ್ರೆ ಕೊಳತು ಹೋಗ್ತದೆ, ಅದು ಪರಿಸರ ಮಾಲಿನ್ಯ ಆಗುತ್ತೆ, ಜೊತೆಗೆ ಭೂಮಿಯ ಒಂದು ಮೇಲೆ ಒಂದು ಮಣ್ಣು ಕೂಡ ಹಾಳಾಗ್ತದೆ. ಈ ನಿಟ್ಟಿನಲ್ಲಿ ಅದನ್ನ ಸುಡಬಾರದು ಅನ್ನೋದು ವಿಚಾರ. ನಾವು ರೈತರು ಕೇಳ್ಕೊಳ್ಳೋದು ಅದನ್ನೇ ಕೇಳ್ಕೊಳ್ತೀವಿ, ಯಾಕಂದ್ರೆ ನಾಳೆ ಬೇಸಿಗೆ ಆಯ್ತಂದ್ರೆ ಎಲ್ಲ ದನಗಳು ಅಡ್ಡಾಡ್ತವೆ, ಆ ಟೈಮ್ನಾಗ ಮೇಯುತ್ತೆ, ಎಷ್ಟು ಮೇಯ್ಬೇಕು ಅಷ್ಟು ಮೇಯ್ತವೆ, ಉಳಿದೆಲ್ಲ ಆಗ್ಲಿ ಅಂತ ಉದ್ದೇಶ ಅಷ್ಟೇ. ಈಗ ಮರುಭೂಮಿ ನೋಡ್ರಿ, ಈಗ ನಾವು ಜೋಳವನ್ನ ಬಿಳಿ ಜೋಳವನ್ನ ಸ್ಟಾಕ್ ಇಟ್ಕೊಳ್ಳೋ ಹಾಗೆ ಹೈಬ್ರಿಡ್ ಜೋಳವನ್ನ ನಾವು ಎಷ್ಟು ದಿನಗಳವರೆಗೆ ಇಟ್ಕೋಬಹುದು, ಅಥವಾ ಯಾಕಂತಂದ್ರೆ ಅದು ನುಸಿ ಆಗ್ಬಿಡ್ತದೆ? ಹೌದೌದು, ಅದು ಮ್ಯಾಕ್ಸಿಮಮ್ ಅದು ನಾವು ಕಟಾವು ಟೈಮಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಮ್ಯಾಕ್ಸಿಮಮ್ 6 ಮಂತ್ ಇಡ್ಬೋದು. ಹೌದು, ಅದಕ್ಕಿಂತ ಜಾಸ್ತಿ ಆದ್ರೆ ಕಷ್ಟ ಸರ್, ಇಡಕ್ ಆಗಲ್ಲ. ಯಾಕಂತಂದ್ರೆ ಅದರಲ್ಲಿ ಸ್ವಲ್ಪ ನುಸಿ ಆಗ್ಬಿಡ್ತದೆ. ಹೌದೌದು ಸರ್, ಆಮೇಲೆ ದನಕ್ಕೂ ಅದು ಉಪಯೋಗ ಆಗಲ್ಲ, ಹೋಗೋದಿಲ್ಲ. ಹಾಗಾಗಿ ಅದರಲ್ಲಿ ಜೊತೆಗೆ ಬಾಲ್ಹುಳಗಳು ಕೂಡ ಬೀಳ್ತವೆ, ಸಾಕಷ್ಟು ಕೀಟ ಬಾಧೆಗೆ ತುತ್ತಾಗ್ತದೆ. ಹೌದೌದು, ಜೊತೆಗೆ 25 ಎಕರೆ ಭೂಮಿಯನ್ನ ಹೇಗೆ ಮೇಂಟೈನ್ ಮಾಡ್ತೀರಿ ಮನೆಯಲ್ಲಿ? ತಾವು ನಾವು ಸ್ವಲ್ಪ ಲೀಸ್ ಕೊಟ್ಟಿದೀವಿ ಸರ್, ನಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ವಿ, ಯಾಕಂದ್ರೆ ನಾವೊಬ್ಬರೇ ಇದೀವಲ್ಲ, ನಮ್ಮ ಫಾದರ್ ಅವ್ರು ಯಾರು ಇಲ್ಲ, ಹಿಂಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದೀವಿ ಅಷ್ಟೇ. ಏನೋ ಮಾಹಿತಿಗಳು ಬೇಕಾದಾಗ ಸಪೋಸ್ ಆಗಿ ತಾವು BCOM ಪದವೀಧರರು, ಈಗ ಪುಸ್ತಕದ ಬೇರೆ ಇರ್ತದೆ, ಒಕ್ಕಲ್ತನ ಮಾಡೋದು ಬೇರೆ ಇರ್ತದೆ, ಪ್ರಾಕ್ಟಿಕಲ್ ಬೇರೆ ಇರ್ತದೆ. ಯಾಕಂತಂದ್ರೆ ನಾವು ಪುಸ್ತಕದ ಲೆಕ್ಕಪತ್ರ ಮಾಡಿರ್ತೀವಿ, ಅದು ಓದ್ತೀವಿ, ಹೊಲದಾಗಿಳಿದಾಗ ಅಸಲಿ ನಮಗೆ ಸಮಸ್ಯೆಗಳು ಅಲ್ಲಿ ಬರ್ತವೆ. ಯಾಕಂತಂದ್ರೆ ನಾವು ಕೇಳೋದು ಬೇರೆ ಆಗ್ತದೆ, ಮಾಡಿ ತೋರಿಸೋದು ಬೇರೆ ಆಗ್ತದೆ. ಮಾಹಿತಿಗಳು ಎಲ್ಲಿ ಸಿಗ್ತಾವೆ ನಿಮಗೆ? ಇಲ್ಲ, ನಾವು ಕೃಷಿ ಇಲಾಖೆಗೂ ಕೇಳ್ತೀವಿ, ಆಮೇಲೆ ಈಗ ನಮ್ಮ ಇವರು ಕೃಷಿ ವಿಜ್ಞಾನದ ನಮ್ಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದಾರೆ, ಇಂಥವ್ ಯಾವ ಕೃಷಿ ಇಲಾಖೆಗೂ ಅವ್ರು ನಾವು ರೈತ ಸಂಪರ್ಕ ಅದು ಇದು ನಾವು ಸ್ವಲ್ಪ ಟಚ್ ನಲ್ಲಿ ಇದೀವಿ ಸರ್. ಅವ್ ಗ್ರೂಪ್ಸ್ ಮಾಡಿದಾರೆ, ಆ ಗ್ರೂಪ್ಸ್ ನಲ್ಲಿ ಅವನು ಇದೀವಿ, ಏನಾದಿತ್ತಂದ್ರೆ ಕೇಳ್ತೀವಿ. ಕೃಷಿ ಇಲಾಖೆ ಮಾತ್ರ ನಮ್ಗೆ ಬಹಳ ಸಪೋರ್ಟ್ ಮಾಡ್ತಾರೆ, ಮಾಹಿತಿಗಳು ಕಾಲಕಾಲಕ್ಕೆ ಏನ್ ಬೇಕು ಅನ್ನೋದನ್ನ ನಿಮಗೆ ಸಿಗ್ತದೆ. ನೋಡ್ರಿ ಗೌಡ್ರಿ, ಈಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸುಶಿಕ್ಷಿತ ವ್ಯಕ್ತಿ ಈಗ ಹಾಗೆ ಒಕ್ಕಲ್ತನ ಮಾಡೋದಕ್ಕೂ ಜೊತೆ ಓದಿದ ಮೇಲೆ ಅಥವಾ ಒಂದು ಪದವಿಯನ್ನು ಪಡೆದ ಮೇಲೆ ಒಕ್ಕಲ್ತನ ಮಾಡೋದು ಏನ್ ವ್ಯತ್ಯಾಸ ಅಂತ ಹೇಳ್ತೀರಿ? ಯಾವ ರೀತಿಯಾಗಿ ಲಾಭ ನಷ್ಟಗಳು ಆಗ್ತವೆ ಸರ್? ಇದು ಅಪ್ಪ ಹಾಕಿದ ಆಲದ ಮರ ಅಂತಂದ್ರೆ ಈ ಟೈಮ್ ನಲ್ಲಿ ನಡೆಯಲ್ಲ ಸರ್. ಏನಿದೆ ಈ ವಾತಾವರಣ, ಈ ನಮ್ ಕ್ಲೈಮೇಟ್ಗೆ ಏನ್ ಬೇಕು ಅದನ್ನ ನಾವು ಮಾಡಿದ್ರೆ ಮಾತ್ರ ನಡೀತೇವೆ. ಹೋದ ಕಾಲಕ್ಕೆ ಹಂಗೆ ಮಾಡ್ತಿದ್ವಿ ಹಿಂಗೆ ಮಾಡ್ತಿದ್ವಿ ಅಂದ್ರೆ ಆಗಲ್ಲ. ಎಣ್ಣೆ ಹೊಡೆದ್ರಂದು ಆಗಲ್ಲ ಅಂದ್ರೆ ಎಣ್ಣೆ ಹೊಡ್ಲೇಬೇಕು ಸರ್. ಯಾವ ಟೈಮ್ನಾಗ ಏನ್ ಮಾಡ್ಬೇಕು ನಿಮ್ ಕಾಲಕ್ಕೆ ನಮಗ್ ಗೊತ್ತಿಲ್ಲದ್ರು ಕೃಷಿ ಇಲಾಖೆ AD ಅವ್ರು ಇರ್ತಾರೆ, ಆಮೇಲೆ ಕೃಷಿ ವಿಜ್ಞಾನದ ಸಂಸ್ಥೆ ಇರ್ತಾರ, ಅವ್ರನ್ನೆಲ್ಲ ನಾವು ರೈತರು ಕೇಳ್ಕೊಳ್ತಾ ಇರ್ಬೇಕು. ಆಮೇಲೆ ಮಣ್ಣಿನ ಆರೋಗ್ಯನ ಕಾಪಾಡೋದು ಒಂದು ಬಿಟ್ರೆ, ಆಮೇಲೆ ಮಣ್ಣು ಪರೀಕ್ಷೆ ಮಾಡಬೇಕಂತ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿದ್ರೆ ಅವಾಗಿನ ಕಾಲದಲ್ಲಿ ಮಾಡಿಸ್ತಿದ್ದಿಲ್ಲ? ಇಲ್ಲ ಇಲ್ಲ, ಅದು ಇದ್ದಿಲ್ಲ ಸರ್. ಹಿಂಗಾಗಿ ನಾವು ಹೆಚ್ಚು ಕಮ್ಮಿ ಯಾವ್ದು ಗೊಬ್ಬರ ಹಾಕ್ಬೇಕು, ಯಾವ್ದು ಗೊಬ್ಬರ ಹಾಕ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮಣ್ಣು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ. ದಯವಿಟ್ಟು ರೈತರು ಅದನ್ನ ಸ್ಯಾಂಪಲ್ ತಗೊಂಬಂದು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಜೊತೆಗೆ ಅವಾಗ ಏನಾಗ್ತಿತ್ತು, ಯಾವ ಗೊಬ್ಬರ ಹಾಕ್ಬೇಕು, ಯಾವ ತಳಿ ಹಾಕ್ಬೇಕು ಅನ್ನೋದನ್ನ ನಾವೇ ಬೀಜ ಇಟ್ಕೊತಿದ್ವಿ, ನಮ್ದೇ ಮನೆ ಗೊಬ್ಬರ ಇರ್ತಿತ್ತು, ಬೀಜ ಇರ್ತಿತ್ತು. ಈಗೇನಾಗಿದೆ, ಬೇರೆ ಬೇರೆ ತಳಿಗಳು ಬರ್ತಾ ಇದಾವೆ. ನಾವು ಮಾಹಿತಿಯನ್ನ ಓದಿ ಪಡೆದು ತಿಳ್ಕೊಂಡು ಹಾಕಿದಾಗ ನಮ್ಗೆ ಒಂಚೂರು ಲಾಭ ಆಗ್ತದೆ. ಹೌದೌದು, ಈಗ ಇನ್ನೊಬ್ಬರ ಮೇಲೆ ನಾವು ಅವಲಂಬನೆ ಆಗೋದು ಕಡಿಮೆ ಆಗ್ತದೆ ಓದಿದಾಗ. ಹೌದೌದು, ಅದು ಬಹಳ ಕಷ್ಟ, ಯಾಕಂದ್ರೆ ಯಾರನ್ನು ಕೇಳಲಪ್ಪಲಿಲ್ಲ, ಯಾಕಂದ್ರೆ ನಮ್ಗೆ ಐಡಿಯಾ ಇರುತ್ತಲ್ಲ ಸ್ವಲ್ಪ, ಯಾವ ಗೊಬ್ಬರ ಹಾಕಿದ್ರೆ ಚಲೋ, ಯಾವ್ದು ಬೀಜ ಹಾಕಿದ್ರೆ, ಯಾವ ಕಂಪನಿ ಬೀಜ ಹಾಕಿದ್ರೆ ಚಲೋ ಅಂತೇಳಿ ಗೊತ್ತಿರುತ್ತ. ಅದು ಸ್ವಲ್ಪ ಅನುಭವ ವಿದ್ಯಾಲಯದ ಬರುತ್ತೆ ಸರ್. ಹೌದು, ಯಾಕಂತಂದ್ರೆ ಈಗ ಉದಾಹರಣೆಗೆ ನಾವು ಯಾವ್ದು ಹುಳ ಬಂದಿರ್ತದ, ರೋಗ ಬಂದಿರ್ತದ, ಅವ್ರು ಕೊಟ್ಟದನ್ನ ನಾವು ತಗೋಬೇಕಾಗುತ್ತೆ. ಅದೇ ರೀತಿ ನೀವು ಸುಶಿಕ್ಷಿತರಾದ್ರಪ್ಪ ಅಂತಂದ್ರೆ, ಯಾವ್ದೋ ಒಂದು ವಿಜ್ಞಾನಿಗಳ ಫೋನ್ ನಂಬರ್ ಇತ್ತು, ಇಲಾಖೆ ಜೊತೆ ಸಂಪರ್ಕ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಕೇಳಿ ಯಾವ್ದಕ್ಕೆ ಯಾವ್ದು ಬೇಕು ಅನ್ನೋದನ್ನ ಮಾತ್ರ ನಾವು ಹೊಡೆಯಕಾಗ್ತದೆ. ನಮ್ಗೆ ಸಮಯನೂ ಉಳಿತದೆ, ಜೊತೆಗೆ ನಮ್ಗೆ ಏನಾಗ್ತದೆ, ದುಡ್ಡು ಕೂಡ ನಮಗೆ ಉಳಿತದೆ. ಹೇಗೆ ಅನ್ಸುತ್ತೆ ಏನಾದ್ರೂ ನೌಕರಿ ಮಾಡೋದು ಈ ಬಿಕಾಂ ಮುಗಿದ್ಮೇಲೆ ಅಥವಾ ಪೂರ ಒಕ್ಕಲ್ತನದಲ್ಲಿ ತೊಡಸ್ಕೊಂಡ್ರೆ ಹೇಗೆ? ಇದು ಬಹಳ ಮುಂದಿನ ದಿನಗಳಲ್ಲಿ ಒಕ್ಕಲ್ತನ ಮಾತ್ರ ಬಹಳ ಅವಶ್ಯಕತೆ ಇದೆ ಸರ್ ಎಲ್ಲಾ ಯುವಕರಿಗೆ. ನಾನು ಯುವಕರಿಗೆ ಕೇಳೋದಾದ್ರೆ, ಏನೋ ಬೆಂಗಳೂರಿಗೆ ಹೋದ್ರೆ ಬಹಳ ಅಂದ್ರೆ 20,000-30,000 ಸಂಬಳ ಕೊಡಬಹುದು, ಅಷ್ಟರಲ್ಲಿ ಖರ್ಚುನು ಜಾಸ್ತಿ ಇದೆ. ನನ್ನ ಕೇಳೋದಾದ್ರೆ ಎಲ್ಲಾ ಯುವಕರು ನನ್ನ ಸೇರಿಸಿಕೊಂಡು ಒಕ್ಕಲ್ತನದ ಪೂರ್ಣಾವಧಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಮ ರೈತರಿಗೂ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಜೊತೆಗೆ ಒಣ ಬೇಸಾಯ ಹೇಗಿದೆ ತಮ್ದು? ಒಣ ಬೇಸಾಯ ಇದೆ ಸರ್, ಕಡಲೆ ಹಾಕಿದೀವಿ ಸ್ವಲ್ಪ, ಅದು ಸ್ವಲ್ಪ ಚೆನ್ನಾಗಿದೆ. ಈ ಸಲ ಸ್ವಲ್ಪ ಮಳೆ ಹೋಯ್ತು, ಸ್ವಲ್ಪ ಅಷ್ಟು ಹೇಳ್ಕೊಳ್ಳುವಂತ ನಿರೀಕ್ಷಿತ ಇಳುವರಿ ಇಲ್ಲ ಅಂತ ಹೇಳ್ತಾರೆ. ಹೌದೌದು ಸರ್, ಅದು ಸ್ವಲ್ಪ ಯಾವ್ದು ರೋಗ ಅಂತಾರೆ ಸರ್, ಅದು ಆ ರೋಗ ಬಂದು ಸ್ವಲ್ಪ ನಟೆ ರೋಗ ಸ್ವಲ್ಪ ಬಂದು ಕಾಳು ಕಟ್ಟುವ ಸಮಯದಾಗ ಅದು ಬಂದು ಸ್ವಲ್ಪ. ಏನು ಕಡಲೆ ರಾಶಿ ಆಗಿದೆ? ಇನ್ನೂ ಇಲ್ಲ ಸರ್, ಕಿತ್ತಾ ಇದಾರೆ, ಮಾಡ್ತಾ ಇದಾರೆ. ಹೇಗೆ ತಾವು ಕಡಲೆ ಏನ ಯಾವ್ದು ಕೈಯಿಂದ ಕೇಳೋದು ಅಥವಾ ಮಿಷಿನ್ ಹಾಕೋದಳೆ? ಇಲ್ಲ, ಕೈಲೆ ಕೇಳ್ತಾ ಇದೀವಿ ಸರ್, ಕೈಲೆ ಸ್ವಲ್ಪ ಬ್ಲೌಸ್ ಗ್ಯೂಸ್ ಹಾಕೊಂಡು ಕೇಳ್ತಾರೆ ಸರ್. ಕೇಳ್ತಾರೆ. ಜೊತೆ ಹೆಂಗ್ರಿ ಒಕ್ಕಲ್ತನ ಹೇಗೆ ಅನಿಸ್ತದೆ? ಯಾಕಂತ ಓಡಾಡ್ತೀರಿ, ಆ ಕಡೆ ಕಡೆ ಕೆಲಸ ಮಾಡ್ತೀರಿ, ಜೊತೆಗೆ ಇಂಥ ತರಬೇತಿಗಳಲ್ಲೂ ಕೂಡ ಭಾಗಿಯಾಗ್ತೀರಿ, ಒಕ್ಕಲ್ತನ ಕಷ್ಟ ಅನ್ಸತ್ತ? ಹೇಗೆ ಲಾಭ ಅನ್ಸತ್ತ? ಅಲ್ಲ ಸರ್, ಕಷ್ಟನೂ ಇದೆ, ಬಟ್ ಅದ್ರಾಗ ಪರಿಶ್ರಮ ಆಗ್ಬೇಕು. ಪರಿಶ್ರಮ ಇಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ. ಸುಮ್ನೆ ನೀವು ಹಿಂಗೆ ಅಡ್ಡಾಡ್ ಬಂದು ಒಕ್ಕಲ್ತನ ಮಾಡಿದ್ರೆ ಮಾಡಬಾರ್ದು, ಯಾಕಂದ್ರೆ ಪೂರ್ಣಾವಧಿಯಲ್ಲಿ ಅದ್ರ ತೊಡಗಿಸ್ಕೋಬೇಕು. ನಾವು ತೊಡಸ್ಕೊಂಡ್ರೆ ಮಾತ್ರ ಯಾವುದೇ ಐಟಿ ಬಿಟಿ ಕಂಪ್ನಿಗಿಂತ ಕಡಿಮೆ ಏನು ಇಲ್ಲ ಇದು. ಯಾಕಂದ್ರೆ ಪೂರ್ಣಾವಧಿಯಾಗ ಅಂದ್ರೆ ಮಿಶ್ರ ಬೆಳೆ ಆಗಲಿ, ಯಾವುದೇ ಒಂದು ಈ ಕಾಲಕಾಲಕ್ಕೆ ತಕ್ಕ ತಂತ್ರಜ್ಞಾನಗಳನ್ನು ಬಳಸ್ಕೊಂಡ್ರೆ ಯಾವುದು ಅಸಾಧ್ಯವಾದ ಯಾವುದೂ ಇಲ್ಲ. ಜೊತೆಗೆ ಏನೋ ಯಂತ್ರೋಪಕರಣಗಳು ಮನೆಯಲ್ಲಿ? ಮನೆಯಲ್ಲಿ ಇದೆ ಸರ್, ಯಂತ್ರ ಟ್ರ್ಯಾಕ್ಟರ್ ಇದೆ ಒಂದು. ಹೈನಕ್ಕೆ ಏನಾದ್ರೂ ಎಮ್ಮೆ ಹಾಕೊಳ್ಳಿ? ಇಲ್ಲ ಸರ್, ಅವು ಇಲ್ಲ, ಯಾಕಂದ್ರೆ ಮಾಡೋರೇ ಇಲ್ಲಂಗ ಆಗ್ಬಿಟ್ರೆ ಸರ್, ಈಗ ಮಾಡೋರ್ ಇಲ್ಲಂಗ ಅದಕ್ಕೆ ಸ್ವಲ್ಪ ಕೂಲಿ ಆಳುಗಳು ಸಮಸ್ಯೆ. ಹೇಗ ಅನ್ಸತ್ತರಿ ಈಗ 25 ಎಕರೆ ಭೂಮಿ ಇದೆ, ಒಕ್ಕಲ್ತನ ಏನ್ ಹೇಳ್ತೀರಿ ಯುವಕರಿಗೆ? ನಾವು ಅದೇ ಹೇಳ್ತಿದ್ದೀವಿ ಸರ್, ನಾವು ಪೂರ್ಣಾವಧಿಗೆ ಮಾತ್ರ ತೊಡಸ್ಕೋಬೇಕು. ಸುಮ್ನೆ ಯಾರು ಮಾಡ್ತಾರ ಅವ್ರು ಮಾಡ್ತಾರ ಅಂತ ಮಾಡೋದಾದ್ರೆ ಒಕ್ಕಲ್ತನಕ್ಕೆ ಹೋಗ್ಬಾರ್ದು. ಪೂರ್ಣಾವಧಿ ಪೂರಾ ನಾವೇ ನಿಂತ್ಕೊಂಡು ಲೇಬರ್ ಬರಲ್ಲ ಅಂದ್ರೂ ನಾನೇ ಮಾಡ್ತಾನೆ, ಅಷ್ಟು ಕೆಪಾಸಿಟಿ ಇದ್ರೆ ಮಾತ್ರ ಮಾಡಬೇಕು. ಅಂದ್ರೆ ಕೂಲಿಯೊಳಗಿಂತ ನಾವೇ ಮುಂದೆ ನಾವು ಮಾಡಬೇಕು, ಮಾಡಲೇಬೇಕು. ಅವರು 2 ಸಾಲ ಹಿಡಿದ್ರಪ್ಪ ಅಂದ್ರೆ ನಾವು 4 ಸಾಲ ಇಡಬೇಕು. ಹಂಗಾದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ಹೇಳೋದು. ಮತ್ತೆ ರೈತರಿಗೆ ಅದೇ ಹೇಳಿದ್ನಲ್ಲ ಸರ್, ಮೇವ್ ಆಗ್ಲಿ ಹುಲ್ಲಾಗ್ಲಿ ಯಾವ್ದು ಸುಡಬಾರ್ದಂತ ದಯವಿಟ್ಟು, ಯಾಕಂದ್ರೆ ವಾಯುಮಾಲಿನ್ಯನೂ ಆಗುತ್ತೆ, ಬಟ್ ಇದೂ ಆಗಲ್ಲ, ಗೊಬ್ಬರನೂ ಆಗಲ್ಲ, ಮತ್ತೆ ಆಮೇಲೆ ಸುಡೋದ್ರಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ. ಹೌದು, ಇದೆಲ್ಲವನ್ನ ಗಮನಿಸಬೇಕು. ಯಾಕಂತಂದ್ರೆ ನಾವೇನ್ ಮಾಡ್ತೀವಿ, ಧಾವತಿ ಆಗ್ತದಪ್ಪ ಇಲ್ಲಿ, ಕೂಲಿಯೊಳ ಖರ್ಚಾಗ್ತದೆ, ಅದೆಲ್ಲ ಮೊತ್ತಟಕ್ಕೆ ಹಾಕಿ ಸುಟ್ಟು ಬಿಡೋರಪ್ಪ ಕಿರ್ಕಿರಿಳತ್ತ ಅಂತೇಳಿ ನಾವು ಹಂಗ ಮಾಡ್ತೀವಿ. ಒಳ್ಳೇದು ಮರಿಬಸನ್ ಕೊಟ್ರೆ, ಸಾಕಷ್ಟು ವಿಚಾರಗಳನ್ನ ನನ್ನೊಂದಿಗೆ ಹಂಚಿಕೊಂಡ್ರಿ. ಮುಖ್ಯವಾಗಿ ತಾವೊಬ್ಬ ಯುವಕರು ಖುಷಿಯಿಂದ ನಿಮ್ಮ ತಂದೆಯವರ ಕಾಲದ್ದು ಅಥವಾ ಹಿರಿಯರು ಕೊಟ್ಟಿದ್ದ ಭೂಮಿಯನ್ನ ಮಾರ್ಕೊಳ್ಳದೆ ಉಳಿಸಿಕೊಳ್ಳುವಂತದ್ದು ಪ್ರಾಮಾಣಿಕವಾಗಿ ಮಾಡಕತ್ತೀರಿ. ಒಟ್ಟಿನಲ್ಲಿ ತಮ್ಮ ಅಭಿಪ್ರಾಯದಲ್ಲಿ ತಾವು ಹೈಬ್ರಿಡ್ ಜೋಳವನ್ನ ಬೆಳೀತಾ ಇದ್ದೀರಿ, ಅದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬರುವಂತದ್ದು ಹಾಕ್ತೀರಿ ನೀರಾವರಿ ಅಂತದ್ದು, ಲಾಭದಾಯಕ ಕೂಡ ಇದೆ. ಮತ್ತೆ ನಿಮ್ಮಂತ ಯುವಕರು ಇಂತಹ ಸಮಗ್ರ ಕೃಷಿ ಆಯಿತು, ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನ ವಿಜ್ಞಾನಿಗಳ ಜೊತೆ ಖುಷಿಯಿಂದ ಮಾಡಿದ್ರಪ್ಪ ಅಂತಂದ್ರೆ ಕೃಷಿಯಲ್ಲಿ ಖಂಡಿತ ಲಾಭ ಇದೆ. ಹೆಚ್ಚಿನ ಯುವಕರು ನಮ್ಮ ಕೃಷಿ ಕಡೆ ಮುಖ ಮಾಡಲಿ. ನಿನ್ನ ವಿಚಾರಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಸಿಂಧನೂರು ತಾಲೂಕಿನ ದೇದಿಗಿ ಗ್ರಾಮದ ಮರಿಬಸನಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಂಬರೀಶ್ ಆಸಿಹಾಳ್. ಬನ್ನಿ ರೈತ ಬಂದರೆ ಈಗೊಂದು ವಾಣಿಜ್ಯ ಪ್ರಕಟಣೆ. ಔರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೇ ಸುರಕ್ಷಿತ ಹೋ ಜಾಯೇ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 35-36.7 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20.2-21.4 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 43-57% ಮತ್ತು ಕನಿಷ್ಠ ಆರ್ದ್ರತೆ 15-20% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 3.6-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮಣ್ಣಿನ ತೇವಾಂಶವನ್ನ ರೈತ ಬಾಂಧವರು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನ ಹೊದಿಕೆ ಮಾಡಬೇಕು. ರೈತ ಬಾಂಧವರಿಗೆ ಮಾಹಿತಿಯನ್ನ ಹೇಳೋದಾದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯವನ್ನ ಪಡ್ಕೋಬಹುದು. ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳ ತೇವಾಂಶ 11%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳು 8% ಮತ್ತು ತರಕಾರಿ ಬೀಜಗಳು 5-6% ಇರಬೇಕು. ಇದರಿಂದ ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ತಪ್ಪಿಸಬಹುದು. ಇನ್ನು ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25%ನ ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವನ್ನು ಮಾಡಬೇಕು. ಕಡಲೆ ಬೆಳೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗುತ್ತಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ರೈತರಿಗೆ ಸೂಚಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ನಂತರ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರವನ್ನು ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡೋದ್ರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ಗೋಣಿ ಚೀಲದಲ್ಲಿ ಶೇಖರಿಸಿ ಇಡಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಬದನೆಕಾಯಿಯಲ್ಲಿ ಹಣ್ಣು ಕುರುವಿನ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮೋಮಿಕ್ಯೂನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 EC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲ್ ಪ್ರೋಲ್ 18.5 SCಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕೊಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನಿಗಳನ್ನು ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಾಂಧವರೇ, ಈಗ ಪೇಟೆ ಧಾರಣೆ ನೋಡೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಅಲ್ಸಂದಿ ಕ್ವಿಂಟಲ್ಗೆ ಕನಿಷ್ಠ 6,236 ರೂಪಾಯಿಗಳಿಂದ ಗರಿಷ್ಠ 7,511 ರೂಪಾಯಿಗಳು, ಒಣಗಡಲೆ 4,187 ರೂಪಾಯಿಗಳಿಂದ 6,169 ರೂಪಾಯಿಗಳು, ಸಣ್ಣ ಭತ್ತ ಸೋನ 2,119 ರೂಪಾಯಿಗಳಿಂದ 2,429 ರೂಪಾಯಿಗಳು, ಶೇಂಗಾ ಗುಂಗುರಿ 3,765 ರೂಪಾಯಿಗಳಿಂದ 6,449 ರೂಪಾಯಿಗಳು, ಇನ್ನು ಕೆಂಪು ತೊಗರಿ 7,011 ರೂಪಾಯಿಗಳಿಂದ 7,780 ರೂಪಾಯಿಗಳು, ಇನ್ನು ಬಿಳಿ ತೊಗರಿ 7,000 ರೂಪಾಯಿಗಳಿಂದ 7,569 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 6,100 ರೂಪಾಯಿಗಳಿಂದ 7,899 ರೂಪಾಯಿಗಳು. ಇದು ಇಂದಿನ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಈ ದಿನದ ಪೇಟೆ ಧಾರಣೆ. ರೈತ ಬಂಧುವರೇ, ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಇನ್ನು ನಾಳಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಲಿದ್ದೀರಿ. ಮಣ್ಣಿನ ಸೂಕ್ಷ್ಮಜೀವಿಗಳ ಸಂರಕ್ಷಣೆ ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಅವುಗಳ ಪಾತ್ರ ಕುರಿತು ಡಾಕ್ಟರ್ ಮಹದೇವ ಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಸಂಜೆ 6:51 ನಿಮಿಷಕ್ಕೆ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುವುದು. ನಂತರ ಜನಪದ ಸಂಗೀತ ಕಾರ್ಯಕ್ರಮ ಮುಂದುವರಿಯುವುದು. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಂಧುವರೇ, ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20 ನಿಮಿಷಗಳಾಗುತ್ತಲ್ಲವೇ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1-4555 ಅಥವಾ 1-800-4250-8330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಾಡು ಇದ್ದರೆ ನಾಡು. ಕಾಡನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕಾಡ್ಗಿಚ್ಚು ನಿರ್ವಹಣೆಗೆ ಕರ್ನಾಟಕ ಅರಣ್ಯ ಇಲಾಖೆ ಸಜ್ಜಾಗಿದೆ. 98% ಕಾಡ್ಗಿಚ್ಚಿಗೆ ಕಾರಣ ಮಾನವನ ಕಿಚ್ಚು, ನಿರ್ಲಕ್ಷ್ಯತೆ ಮತ್ತು ಅಜ್ಞಾನ. ಬನ್ನಿ ಜಾಗರೂಕರಾಗೋಣ, ಕಾಡ್ಗಿಚ್ಚನ್ನು ತಡೆಯೋಣ, ಅರಣ್ಯವನ್ನು ಉಳಿಸೋಣ. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ, ಫೈನಾನ್ಶಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಇದುವರೆಗೆ ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ಕೇಳುಗರಿಗೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಅಂತಿಯ ಕಟ್ಟು ತಲೆಯಂತರ ನಾನೇ ಬೇಕು ಪಾಂಚ ಪಾಂಡವರ ಧರ್ಮಾರೋ ಅಂತ್ಯ ಕಟ್ಟು ತಲೆಯಂತರ ನಾನೆ ಬೇಕ ಪಾಂಚ ಪಾಂಡವರ ಧರ್ಮಾರೋ ಕಾಟು ತಲೆಯಂತವರ ನೆನಿಬೇಕು ಪಾಂಚ ಪರಮಾರ ಧರ್ಮಾರೋ ಪಾಂಚ ಪಾಂಡವರ ಧರ್ಮಾರ ನೆನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ಧರ್ಮಾರ ನೆನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ಧರ್ಮಾರ ನೆನದಾರ ಚಿಂತಿಲ್ಲದಂತೆ ಸಾಯವೋ ಅಂತ್ಯ ಕಟ್ಟು ತಲೆಯಂತರ ನಾನೆ ಬೇಕ ಪಾಂಚ ಪಾಂಡವರ ಧರ್ಮಾರೋ ಅಂತ್ಯ ಕಟ್ಟು ತಲೆಯಂತವರ ನಾನೆ ಬೇಕ ಪಾಂಚ ಪಾಂಡವರ ಧರ್ಮಾರೋ ಪಾಂಚ ಪಾಂಡವರ ಧರ್ಮಾರ ನನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ನನದಾರ ಧರ್ಮಾರ ಚಿಂತಿಲ್ಲದಂತೆ ಮುತ್ತಿನ ಮೋಗತೆನ ಕರ ಸೊಲದಿಲ್ಲ ಅಕ್ಕ ನೀನಾರ ಮಗಳವ್ವ ಮುತ್ತಿನ ಮೋಗತೆನ ಕರ ಸೊಲದಿಲ್ಲ ಅಕ್ಕ ನೀನಾರ ಮಗ ಮೋತ್ತಿನ ಮೋಗತೆನ ಕರ ಸೊಲದಿಲ್ಲ ಅಕ್ಕ ನೀನಾರ ಮಗಳವ್ವ ಮೋತ್ತಿನ ಕರ ಸೊಲದಿಲ್ಲ ಅಕ್ಕ ನೀನಾರ ಮಗಳವ್ವ ಅಕ್ಕ ನೀನಾರ ಮಗಳವ್ವ ಗುಮಗೆರೆ ಗರ ಚೇನ ಗುಡಿಯ ಕರೆ ದೂರಗೋರ ಮಗಳವ್ವ ಗುಮಗೆರೆ ಗರ ಚೇನ ಗುಡಿಯ ಕರೆ ದೂರ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕೋಲದಲ್ಲೇ ಕೊರಬಾರ ಬೆಡಗಾಲ ಜಡಿ ಮಂಟಿಗೆ ರೇ ಶರಣಾರೋ ಕೋಲದಲ್ಲೇ ಕೊರಬಾರ ಬೆಡಗಾಲ ಜಡಿ ಮಂಟಿಗೆ ರೇ ಶರಣಾರೋ ಜಡಿ ಮಂಟೆಗೆ ರೇ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋ ತಗಾಲಲ್ಲಾರೋ ಜಡಿ ಮಂಟೆಗೆ ರೇ ಶರಣಾರೋ ಜಡಿ ಮಂಟೆಗೆ ರೇ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನು ಓರಣ ಅಂತ್ಯ ಕಟ್ಟು ವ್ಯಾಸಿಗೆ ಬಿಸಲಾಗಿದ್ದೇಕು ಗಾಲಿ ಆಗಾರ ಬಾಳ ದಾಸಿಯ ಬಿಸಲಾಗಿದ್ದೆ ಕೋಗೆಲೆ ಆಸಾರ ದಾಸಿಗೆ ಬಿಸಲಾಗಿದ್ದೆ ಕೋಗಾಲಿ ಆಗಾರ ಬಾಳಾಡಕಿ ದಾಸಿಯ ಬಿಸಲಾಗ ಆಗಾರ ಬಾಳಾಡಕ್ಕೆ ಅವನುದಾಗ ಕೂಜಾಡಿ ಒತ್ತಾಗಳದೇನು ಆಗಾರ ಲಾಕಿ ಅವನದಾಗ ಕೂಜಾಡಿ ಒತ್ತಾಗಳದೇನು ಹಾಸಿಗೆ ಬಿಸಲಾಗಿದ್ದೆ ಕೋಗಾಲಿ ಆಗಾರ ಬಾಳಾಡಕಿ ವ್ಯಾಸಿಗೆ ಬಿಸಲಾಗಿದ್ದೆ ಕೋಗೆಲೆ ಆಗಾರ ಅಡಗಿಯು ಓರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದು ರೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಗುಡಿಯುವನು ಏಕ ಬಾವುದುರೇ ದುಡೆಯುವನು ನಮ್ಮ ಬಸವ ನಾಕ ಪಾದ ಕ ಶಿವ ಶರಣು ಏಕ ಬಾವುದಲೇ ದುಡೆಯುವನು ನಮ್ಮ ಬಸವ ನಾಕ ಪಾದ ಕ ಶಿವ ಶರಣು ಏಕ ಬಾವುದುರೇ ದುಡೆಯುವನು ನಮ್ಮ ಬಸವ ನಾಲ್ಕ ಪಾದ ಕ ಶಿವ ಶರಣು ಏಕ ಬಾವದಲೇ ದುಡೆಯುವನು ನಮ್ಮ ಬಸವ ನಾಲ್ಕ ಪಾದ ಕ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದು ರೇ ದುಡೆಯುವನು ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಅಡಿವನ ಮರದಾಗ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದು ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಅಡಿವನ ಮರದಾಗ ಮಾವಿನ ಮರ ಚಂದ ಹಕ್ಕಿ ಪಕ್ಷಿಳಿಜಾಂದು ಹಕ್ಕಿ ಪಕ್ಷ ಗಿಳಿ ಚಂದ ಮುಗೋಲಾಗ ಚಿಕ್ಕ ಚಂದ ಚಂದ ರಾಮ ಹಕ್ಕಿ ಪಕ್ಷ ಗಿಳಿ ಚಂದ ಮುಗೋಲಾಗ ಚಿಕ್ಕ ಚಂದ ಚಂದ ರಾಮ ಹಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷ ಗಿಳೆ ಚಂದು ಹಡಿವನ ಮರದಾಗ ಮಾವಿನ ಮರ ಚಂದ ಹಕ್ಕಿ ಪಕ್ಷ ಗಿಳೆ ಚಂದ